श्रमिकों के शौचालयों और हाथ धोने की जगह की ठीक से सफाई जरूरी। बुआई, कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन, हार्वेस्टर, थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಈಗ ಕೇಳಿ ಬದುಕಿನ ಭದ್ರತೆಗಾಗಿ ವಿವಿಧ ಯೋಜನೆಗಳು. ಈ ಕುರಿತು ಎಸ್ಕೆಡಿಆರ್ಡಿಪಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ನಿರ್ದೇಶಕರಾದ ಮಮತಾರಾವ್ ಅವರೊಂದಿಗೆ ಸಂದರ್ಶನ. ಮಮತಾರಾವ್ ಅವರೇ ನಮಸ್ಕಾರ. ನಮಸ್ತೆ. ಬದುಕು ಎನ್ನುವಂತಹದ್ದು ಜಟಕ ಬಂಡಿ ಅಂತ ಹೇಳ್ತೀವಿ. ಸಾಕಷ್ಟು ಏರುಪೇರುಗಳು ನಮ್ಮ ಜೀವನದಲ್ಲಿ ಎದುರಾಗ್ತವೆ. ಈ ಎಲ್ಲ ಏರುಪೇರು ಇದ್ದಾಗಲೂ ಕೂಡ ಜೀವನ ಸುಗಮವಾಗಿ ಸಾಗಬೇಕಿದ್ರೆ ಬದುಕಿಗೊಂದು ಭದ್ರತೆಯು ಕೂಡ ಬೇಕಾಗ್ತದೆ. ಬದುಕು ಭದ್ರವಾಗಿರುವುದು ಅಂದ್ರೆ ಏನು? ಬದುಕು ಭದ್ರವಾಗಿರೋದು ಅಂತೇಳಿ ಹೇಳಿದ್ರೆ ಆರ್ಥಿಕವಾಗಿ ಸದೃಢವಾಗಿರ್ಬೇಕು, ಮತ್ತೆ ಉಳಿದದಲ್ಲ ಅವರು ಸಾಮಾಜಿಕವಾಗಿ ಇರಬಹುದು, ಬಟ್ ಏನೇ ಜೀವನದಲ್ಲಿ ಸಮಸ್ಯೆಗಳು ಬಂದ್ರೂ ಕೂಡ ಒಂದು ಹಂತದಲ್ಲಿ ಅವರು ಆರ್ಥಿಕವಾಗಿ ಸದೃಢರಾಗಿದ್ರೆ ಜೀವನವನ್ನು ಅವರು ಫೇಸ್ ಮಾಡಬಹುದು, ಅಥವಾ ಅದನ್ನು ಹೇಗೆ ಬೇಕಿದ್ರು ಎದುರಿಸಬಹುದು ಅಂತೇಳಿ ಹೇಳುವ ಒಂದು ಸಿಚುಯೇಷನ್ಗೆ ಬದುಕು ಭದ್ರವಾಗಿರಲಿ ಅಂತ ಹೇಳ್ಬೋದು. ಈಗ ಬದುಕು ಡೋಲಾಯಮಾನವಾದಂತಹ ಪರಿಸ್ಥಿತಿ ಎಷ್ಟೋ ಸಾರಿ ನಿರೀಕ್ಷಿಸಿದ ಹಾಗೆ ಇರುವುದಿಲ್ಲ, ಅನಿರೀಕ್ಷಿತವಾಗಿಯೂ ಕೂಡ ಇಂಥ ಒಂದು ಪರಿಸ್ಥಿತಿ ಬರಬಹುದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬದುಕಿನ ಭದ್ರತೆಗಾಗಿ ಯೋಜನೆಗಳ ಅವಶ್ಯಕತೆ ಏನು? ಹೌದು, ಈಗ ಒಂದು ಬದುಕು ಡೋಲಾಯಮಾನ ಪರಿಸ್ಥಿತಿಗೆ ಬರುವಂತದ್ದು ಮನೆಯಲ್ಲಿ ಅನಾರೋಗ್ಯ ಕಾಡಿದಾಗ, ಅಥವಾ ಮನೆಯ ಯಜಮಾನ ಏನು ಆದಾಯವನ್ನು ತರ್ತಾ ಇದ್ದಂತಹ ಯಜಮಾನ ಮರಣ ಹೊಂದಿದಾಗ, ಅಥವಾ ಈಗಾಗಲೇ ನಾವು ಕೋವಿಡ್ ನಂತಹ ಸಾಂಕ್ರಾಮಿಕ ರೋಗ ಬಂದು ಮನೆಯಲ್ಲಿ ತುಂಬಾ ಜನ ಮರಣ ಹೊಂದಿದ್ರು, ಈ ಎಲ್ಲಾ ಸಂದರ್ಭದಲ್ಲಿ ಫಸ್ಟ್ಗೆ ಆ ಕುಟುಂಬ ಏನಾಗ್ತದೆ ಹೇಳಿದ್ರೆ ಆರ್ಥಿಕವಾಗಿ ಅವರಿಗೆ ಜೀವನ ಮುಂದೆ ಸಾಗಿಸ್ಬೇಕು ಅಂತೇಳಿ ಹೇಳಿ ಆದ್ರೆ ಅವರಲ್ಲಿ ಆರ್ಥಿಕ ಸಂಪನ್ಮೂಲಗಳು ಇರ್ಬೇಕಾಗ್ತದೆ. ಹಾಗಾಗಿ ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿ ಅವರಿಗೆ ಸಹಾಯಕ್ಕೆ ಬರುವಂತಹ ಅನೇಕ ಯೋಜನೆಗಳು ನಮ್ಮ ಸರ್ಕಾರದಿಂದ ಕೂಡ ಇದೆ, ಅಥವಾ ನಮ್ಮ ಬ್ಯಾಂಕ್ಗಳಿಂದ ಕೆಲವೊಂದು ವಿಮಾ ಯೋಜನೆಗಳಿದೆ, ಮತ್ತೆ ಇತರ ಈ ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕ್ಲೇಮ್ ಪಾಲಿಸಿ ಅಂತ ಏನಿದೆ, ಅಥವಾ ನಮ್ಮ ಭಾರತ ಸರ್ಕಾರ ತಂದಿರುವಂತಹ ಆಯುಷ್ಮಾನ್ ಯೋಜನೆ, ಇದೆಲ್ಲ ಅವರಿಗೆ ಸಹಾಯಕ್ಕೆ ಬರ್ತದೆ. ಅಟ್ಲೀಸ್ಟ್ ಒಂದು ಆ ಹಂತದಲ್ಲಿ ಅವರಿಗೆ ನಿಶ್ಚಿಂತೆಯಿಂದ ಒಂದು ಆಧಾರವಾಗಿ ಈ ಎಲ್ಲ ಯೋಜನೆಗಳು ಉಪಯೋಗ ಆಗ್ತದೆ. ಈಗ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಅಥವಾ ವಿವಿಧ ಇಲಾಖೆಗಳು ಕೂಡ ಸಾಕಷ್ಟು ಬದುಕಿನ ಭದ್ರತೆಗಾಗಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಒಂದೊಂದಾಗಿ ನೋಡುವ, ಹೇಳಿ ಇದ್ರ ಬಗ್ಗೆ. ನಾವು ಮೊದಲನೆಯದಾಗಿ ತಗೊಳ್ಳಿದ್ರಿ ಸರ್, ನಮ್ಮ ಪ್ರಧಾನ ಮಂತ್ರಿಗಳ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ, ಅಂದ್ರೆ ಇದು 330 ರೂಪಾಯಿ ಒಂದು ವರ್ಷಕ್ಕೆ ನಮ್ಮ ಈ ಜನ್ಧನ್ ಅಕೌಂಟ್ ಅಂತ ಏನಿದೆ, ಅಥವಾ ಈವನ್ ಬ್ಯಾಂಕ್ ಅಲ್ಲಿ ಉಳಿತಾಯ ಖಾತೆ ಇದ್ರೆ ಸಾಕು, ಆ ಉಳಿತಾಯ ಖಾತೆಯನ್ನ ಅವರು ಓಪನ್ ಮಾಡಿದ್ರೆ ಅದರಲ್ಲಿ 330 ರೂಪಾಯಿ ಆಟೋಮೆಟಿಕ್ ಆಗಿ ಅವರ ಹೆಸರಲ್ಲಿ ಅದು ಸರ್ಕಾರಕ್ಕೆ ಸಲ್ತದೆ. ಸೊ ಈ ಯೋಜನೆ ಏನಂತೇಳಿ ಹೇಳಿದ್ರೆ 18 ವರ್ಷದಿಂದ 50 ವರ್ಷದ ಒಳಗಿನ ಎಲ್ಲಾ ಸದಸ್ಯರು ಈ ಯೋಜನೆಗೆ ಬರ್ತಾರೆ, ಒಳಪಡಬಹುದು. ಅಂದ್ರೆ ಸ್ವಾಭಾವಿಕ ಮರಣ ಏನಾಗ್ತದೆ ಅಂದ್ರೆ, ಆಗ್ಲೇ ನಾನು ಹೇಳಿದಾಗೆ ಅರ್ನ್ ಮಾಡ್ತಾ ಇದ್ದಂತಹ ಕುಟುಂಬದ ಯಜಮಾನ ಅವನು ಸ್ವಾಭಾವಿಕವಾಗಿ ಏನೋ ಆಯ್ತು ಮರಣ ಹೊಂದುತ್ತಾರೆ, ಆ ಸಂದರ್ಭದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿಯ ವಿಮಾ ಮೊತ್ತ ಸಿಗ್ತದೆ ಆ ಕುಟುಂಬಕ್ಕೆ ನಾಮಿನಿ ಯಾರಿರ್ತಾರ ಅವರ ಅಕೌಂಟ್ಗೆ ಬರ್ತದೆ. ಸೊ ಸೊ ಇದರಲ್ಲಿ ವಯೋಮಾನ ವರ್ಷಕ್ಕೆ 330 ರೂಪಾಯಿ ವಿಮಾ ಮೊತ್ತ, ಐ ಮೀನ್ ಪ್ರೀಮಿಯಂ. 18-50 ವರ್ಷದ ವಯೋಮಿತಿಯ ಒಳಗಿನ ವ್ಯಕ್ತಿಗಳಿಗೆ ಇದು ಅವಕಾಶವಿದೆ. ಯಾವುದೇ ಕಾರಣದಿಂದ ಮರಣ ಹೊಂದಿದ್ರೂ ಕೂಡ 2 ಲಕ್ಷದವರೆಗೆ ಮೊತ್ತ ಆ ಕುಟುಂಬಕ್ಕೆ ದೊರಕುತ್ತದೆ. ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅಥವಾ ಖಾಸಗಿ ಬ್ಯಾಂಕ್ ಅಲ್ಲಿ ಅವರು ಉಳಿತಾಯ ಖಾತೆ ಹೊಂದಿದ್ರೆ ಸಾಕು, ಇಷ್ಟೇ ಇರೋದು. ಬ್ಯಾಂಕಿನವರು ಒಂದು ಮೆಸೇಜ್ ಕಳಿಸ್ತಾರೆ, ನಿಮ್ಮ ಅಕೌಂಟಿಂದ 330 ರೂಪಾಯಿಯನ್ನ ನಾವು PMJJBY ಅಕೌಂಟಿಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೇವೆ ಅಂತ ಒಂದು SMS ಕೂಡ ಬರ್ತದೆ ಆ ಯೋಜನೆಗೆ ನೋಂದಾವಣೆ ಆದ್ರೆ. ಅಂದ್ರೆ ಪ್ರತಿ ವರ್ಷವೂ ಕೂಡ 330 ರೂಪಾಯಿ ಕಡಿತಗೊಳಿಸುವ ಹಾಗೆ ಒಂದು ಅನುಮತಿ ಪತ್ರವನ್ನ ಕೊಡಬೇಕಾಗ್ತದೆ? ಅದು ಬೇಕಂತಿಲ್ಲ, ಆಕ್ಚುಲಿ ಆ ಜನಧನ್ ಅಕೌಂಟ್ ಇದ್ರೆ ಅದು ಆಟೋಮೆಟಿಕ್ ಆಗಿ ಬಿಡ್ತದೆ. ಅದಕ್ಕೆ ಅವ್ರು ನಮ್ಗೆ SMS ಮೂಲಕ ತಿಳಿಸ್ತಾರೆ, ಹೀಗೆ ನಿಮ್ಮ PMJJBYಗೆ ನಾವು 330 ರೂಪಾಯಿಯನ್ನು ವರ್ಗಾವಣೆ ಮಾಡ್ತಾ ಇದ್ದೇವೆ, ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಟ್ಕೊಳ್ಳಿ ಅಂತ ಒಂದು SMS ಬರ್ತದೆ, ಅದು ಆಟೋಮೆಟಿಕ್ ಆಗಿ ಆಗ್ತದೆ. ಬಟ್ ಇದು ಸದಸ್ಯರಿಗೆ ಗೊತ್ತಿರಬೇಕಾದದ್ದು ಬಹಳ ಮುಖ್ಯ. ಹೆಚ್ಚಿನ ಜನರಿಗೆ ಇದು ಗೊತ್ತೇ ಆಗುದಿಲ್ಲ, ಏನೋ SMS ಬಂದಿದೆ ಅಂತ ಹೇಳಿ ಇಗ್ನೋರ್ ಮಾಡುವಂತ ಸಾಧ್ಯತೆಗಳು ಇರ್ತದೆ. ಈಗ ಒಂದು ಒಂದು ಕುಟುಂಬದಲ್ಲಿ ಒಂದೇ ಒಬ್ಬ ಸದಸ್ಯರಿಗೆ ಮಾತ್ರ ಮಾಡುವಂತಹದ್ದು ಅಥವಾ ಒಂದಕ್ಕಿಂತ ಜಾಸ್ತಿ ಅಕೌಂಟ್ ಇದ್ದವರು ಈಗ ಇರ್ತಾರಲ್ಲ ಮನೆಯಲ್ಲಿ, ಎಲ್ಲರಿಗೂ ಕೂಡ ಅಕೌಂಟ್ ಪ್ರತ್ಯೇಕವಾಗಿ ಇರಬಹುದು ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಮಾಡಿಸಬಹುದು. ಮನೆಯಲ್ಲಿ 3 ಜನ ಸದಸ್ಯರಿಗೆ 3 ಬ್ಯಾಂಕ್ ಖಾತೆ ಇದೆ ಅಂತ ಹೇಳಿ ಆದ್ರೆ 3 ಕೂಡ ಅದಕ್ಕೆ ಒಳಗಾಗ್ತಾರೆ, ನೋಂದಾವಣೆ ಮಾಡಿಕೊಳ್ಬಹುದು, 3ರಿಗೂ ಅದು ಲಘವಾಗ್ತದೆ. ಎರಡನೇ ಅದೇ ರೀತಿಯಾಗಿ PMJSBY ಅಂತ ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ ಹೇಳಿ, ಇದರಲ್ಲಿ ಬರೇ 12 ರೂಪಾಯಿಯ ಇದು ಪ್ರೀಮಿಯಂ ಮೊತ್ತ, ವಾರ್ಷಿಕವಾಗಿ 12 ರೂಪಾಯಿ. ಹಾ, ವಾರ್ಷಿಕವಾಗಿ 12 ರೂಪಾಯಿ. ಇದು ಮಾತ್ರ 18-70 ವರ್ಷದ ವಯೋಮಿತಿಯೊಳಗಿನ ವ್ಯಕ್ತಿಗಳಿಗೆ ಲಭ್ಯವಿದೆ. ಇದು ಏನಂದ್ರೆ ಯಾವುದೇ ಅಪಘಾತಕ್ಕೆ ಈಡಾಗಿ ಮರಣ ಹೊಂದಿದರೆ 2 ಲಕ್ಷದವರೆಗೆ ಆರ್ಥಿಕ ಸೌಲಭ್ಯ ದೊರಕುತ್ತದೆ. ಮತ್ತೆ ಅಪಘಾತದಲ್ಲಿ ಮುಖ್ಯ ಅಂಗಾಂಗಗಳನ್ನು ಕಳೆದುಕೊಂಡರೂ ಸಹ ಅವರಿಗೆ ಲಭ್ಯ ಇರ್ತದೆ. ಅದು ಈಗ ಒಂದು ಬಲಕೈ ಹೋಯ್ತು ಇಲ್ಲ ಕಾಲು ಹೋಯ್ತು, 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ ಈ ರೀತಿಯಾಗಿ ಅವರಿಗೆ ವಿಮಾ ಮೊತ್ತ ಸಿಗ್ತದೆ, ಬರೀ 12 ರೂಪಾಯಿ ಮಾತ್ರ. ಇದು ಕೂಡ ಸೇಮ್ ಆಗ್ಲೇ ಹೇಳಿದಾಗೆ ಜನಧನ್ ಅಕೌಂಟ್ ಅಥವಾ ಯಾರೇ ಉಳಿತಾಯ ಖಾತೆ ಅಕೌಂಟ್ ಇದ್ರೆ ಆಯ್ತು, ಈ ಎರಡು ಅಕೌಂಟ್ಗಳನ್ನ ಅವರು ಮಾಡಿದ್ರೆ, ಈ ಎರಡು ಯೋಜನೆಗೆ ಅವರು ಒಳಪಟ್ಟರೆ, ಒಂದು ವೇಳೆ ಅವರು ಅಪಘಾತದಲ್ಲಿ ಮರಣ ಹೊಂದಿದ್ರೆ 50 ವರ್ಷದ ಒಳಗಿನವರಾದ್ರೆ ಅವರಿಗೆ ಎರಡೂ ಯೋಜನೆಯೂ ಸಿಗ್ತದೆ. PMJJBY ಕೂಡ ಸಿಗ್ತದೆ, PMJSBY ಕೂಡ ಸಿಗ್ತದೆ. 4 ಲಕ್ಷ ರೂಪಾಯಿಯಷ್ಟು ಮೊತ್ತ ಅವರಿಗೆ ಸಿಗ್ತದೆ. ಈಗ ಈ ಯೋಜನೆಗೆ ಸೇರ್ಕೊಳ್ಳೋದಕ್ಕೆ ಏನಾದರೂ ಕಾಲಮಿತಿ ಅಥವಾ ತಿಂಗಳಿನಿಂದ ಸಮಯದಲ್ಲಿ ಅಂತ ಏನಾದರೂ ಉಂಟಾ? ಹೌದು, ಕಾಲಮಿತಿ ಅಂದ್ರೆ ಸರ್ ಇದು ಯೋಜನೆ ವ್ಯಾಲಿಡ್ ಇರೋದು 1 ಜೂನ್ ನಿಂದ 31 ಮೇ ತನಕ, ಮೇ ಅಂದ್ರೆ ಜೂನ್ ಟು ಮೇ. ಹೌದು, ನಡುವೆ ಕೂಡ ಈ ಯೋಜನೆಗೆ ನೋಂದಾಯಿಸಬಹುದು, ಅಂದ್ರೆ ಆ ದಿವಸದಿಂದ ನೆಕ್ಸ್ಟ್ ಮೇ ತನಕ ವ್ಯಾಲಿಡ್ ಇರ್ತದೆ, ಮತ್ತೆ ನೆಕ್ಸ್ಟ್ ಫ್ರೆಶ್ ಜೂನ್ ಇಂದ ಫ್ರೆಶ್ ನೋಂದಾವಣೆ ಮಾಡಿಕೊಳ್ಳಬಹುದು. ಕೇಳಿ ಯಾರು ನಾವು ಪ್ರೀಮಿಯಂ ಕಟ್ಟಿದ್ದು ನಮ್ಗೆ ಮತ್ತೆ ಏನು ಆಗದಿದ್ರೆ ವಾಪಸ್? ಹೌದು, ಅದು ನಿಜವಾಗಿ ಅದು ವೆಹಿಕಲ್ ಇನ್ಶೂರೆನ್ಸ್ ಹೇಗಿರ್ತದೆ ಹಾಗೆ, ಆ ವರ್ಷದ ಆ ವರ್ಷಕ್ಕೆ ಅಷ್ಟೇ. ಒಂದು ರೀತಿಯ ಜೀವನ ಭದ್ರತೆಗಾಗಿ ಇರುವಂತಹ ಯೋಜನೆ. ಹೌದು, ಜೀವನ ಭದ್ರತೆಗಾಗಿ ಇರುವಂತದ್ದು ನಿಜವಾಗಿ ಇದು ತುಂಬಾ ಉಪಕಾರ ಆಗ್ತದೆ. ಆದ್ರೆ ಇದರ ಬಗ್ಗೆ ಜನರಿಗೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಹೇಳುವಂತದ್ದು ಅವರಿಗೆ ಮಾಹಿತಿ ಇರುವುದಿಲ್ಲ. ಹಾಗಾಗಿ ಕೆಲವೊಂದು ಬಾರಿ ಬ್ಯಾಂಕಿನವರು ಒಂದು ವೇಳೆ ಅವರ ಗಮನಕ್ಕೆ ಬಂದ್ರೆ ಇಂತಹ ವ್ಯಕ್ತಿ ಮರಣ ಹೊಂದಿದ್ದಾರೆ ಅಂತಾದ್ರೆ ಅವರು ಅವರಿಗೆ ಆ ಸೌಲಭ್ಯವನ್ನು ಕೊಡಿಸ್ತಾರೆ. ಅದು ಬ್ಯಾಂಕಿನ ಗಮನಕ್ಕೆ ಬಂದ್ರೆ ಮಾತ್ರ ಸಾಧ್ಯ. ಅಂದ್ರೆ ಇದರಲ್ಲಿ ಕುಟುಂಬದವರ ಒಂದು ಜವಾಬ್ದಾರಿ ಏನು ಅಂತ? ಕುಟುಂಬದವರು ಮೊದಲು ಈ ಉಳಿತಾಯ ಖಾತೆ ಇದೆ ಅಂತೇಳಿ ಹೇಳಿ ಆದ್ರೆ ಮೊದಲು ಬ್ಯಾಂಕಿಗೆ ಹೋಗಿ ವಿಚಾರಿಸ್ಬೇಕು, ಯಾವ್ದಾದ್ರು ವಿಮೆಗೆ ಇದರಿಂದ ದುಡ್ಡು ಕಟ್ ಆಗಿದ ಅಂದ್ರೆ ಲೆಡ್ಜರ್ ನೋಡಿದ್ರೆ ಗೊತ್ತಾಗ್ತದೆ 330 ರೂಪಾಯಿ ಅಥವಾ 12 ರೂಪಾಯಿ ಕಟ್ ಆಗಿದ್ರೆ ಅದು ಆ ವಿಮೆಗೆ ಅವ್ರು ಒಳಪಟ್ಟಿದ್ದಾರೆ ಅಂತಲೇ ಅರ್ಥ, ಬೇರೆ ಯಾವ ಪ್ರೂಫ್ ಬೇಕಂತಿಲ್ಲ. ಅದನ್ನ ಕ್ಲೈಮಿಗೆ ನಾಮಿನಿ ಯಾರು ಕೊಟ್ಟಿದ್ದಾರೆ ಅವರ ಅಕೌಂಟ್ಗೆ ಅವರು ನಾಮಿನಿ ಕ್ಲೈಮ್ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಕ್ಲೈಮ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಮರಣ ಪತ್ರವೋ ಅಥವಾ ದಾಖಲೆಗಳೇನಾದ್ರೂ ಕೊಡಬೇಕಾ? ಹೌದು ಹೌದು, ಕ್ಲೈಮ್ಗೆ ಬ್ಯಾಂಕಿಗೆ ಸಲ್ಲಿಸುವಾಗ ಸರ್ಟಿಫಿಕೇಟ್ ಕೊಡ್ಬೇಕು, ಮತ್ತೆ ಅವರದ್ದು ಪಾಸ್ಬುಕ್ ಏನಿದೆ ಅದನ್ನ ಕೊಡ್ಬೇಕು, ಮತ್ತೆ ಬೇರೆ ನಾಮಿನಿ ಇವರೇ ಅಂತೇಳಿ ಹೇಳಿ ಯಾರು ನಾಮಿನಿ ಇದ್ದಾರೆ ಅವರ KYC ಕೊಡ್ಬೇಕಾಗ್ತದೆ, ಆಧಾರ್ ಕೊಡ್ಬೇಕಾಗ್ತದೆ, ಮತ್ತೆ ನಾಮಿನಿ ಆ ಬ್ಯಾಂಕ್ ಅಕೌಂಟ್ ಕೊಟ್ರೆ ಅಕೌಂಟ್ ಅವರ ಬ್ಯಾಂಕ್ ನಾಮಿನಿಯ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ತದೆ. ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಹೇಳಿ. ಹೌದು, ಅಟಲ್ ಪಿಂಚಣಿ ಯೋಜನೆ ಇದು ಕೂಡ ಹಾಗೆ, ನಾವು ಸಾಮಾನ್ಯವಾಗಿ ಪಿಂಚಣಿ ಅಂತೇಳಿ ಹೇಳುವಂತದ್ದು ಉದ್ಯೋಗಸ್ಥರಿಗೆ ಮಾತ್ರ ಇರ್ತದೆ. ಹೌದು. ಆದ್ರೆ ಅಸಂಘಟಿತ ಅಂದ್ರೆ ಉದ್ಯೋಗ ಇಲ್ಲದವರು, ಈಗ ಕೂಲಿ ಕೆಲಸ ಮಾಡುವವರು ಇರ್ಬೋದು, ಹಳ್ಳಿಯಲ್ಲಿ ಬೇರೆ ಬೇರೆ ಕೆಲಸ ಮಾಡುವವರಿಗೆ ಪಿಂಚಣಿ ಯೋಜನೆಯ ಸೌಲಭ್ಯ ಇರುವುದಿಲ್ಲ. ಈಗ ದಿನಗೂಲಿ ಕೆಲಸದಲ್ಲಿ ಇರ್ತಾರೆ ಅವರಿಗೆಲ್ಲ ಇರುವುದಿಲ್ಲ. ಆದ್ರೆ ಈ ಪ್ರಧಾನ ಮಂತ್ರಿಗಳ ಅಟಲ್ ಪಿಂಚಣಿ ಯೋಜನೆ ಏನಿದೆ, ಇದು ಅಸಂಘಟಿತ ಕಾರ್ಮಿಕರಿಗೆ ಇರುವಂತಹ ಯೋಜನೆ. ವೃತ್ತಿಯಿಂದ ನಿವೃತ್ತಿಯಾದಾಗ ಅವರಿಗೆ ಜೀವನ ನಿರ್ವಹಣೆಗೆ ಪಿಂಚಣಿ ಇರ್ತದೆ, ಆದ್ರೆ ಈ ಅಸಂಘಟಿತ ವಲಯದ ಸದಸ್ಯರಿಗೆ ಇರುವುದಿಲ್ಲ. ಹಾಗಾಗಿ ನಮ್ಮ ಭಾರತ ಸರ್ಕಾರ ಈ ಯೋಜನೆಯನ್ನು ಮಾಡಿದ್ದಾರೆ. ಇದು ಕೂಡ ಅಷ್ಟೇ, 18-40 ವಯಸ್ಸಿನ ಒಳಗಿನ ಸದಸ್ಯರು ಈ ಯೋಜನೆಗೆ ನೋಂದಾಯಿಸಿಕೊಳ್ಬಹುದು ಅಂತ. ಅಂದ್ರೆ ನೋಂದಾವಣಿ ಈ ವಯಸ್ಸಿನ ಒಳಗೆ ಆದ್ರೆ ಕನಿಷ್ಠ ವರ್ಷಕ್ಕೆ 1,000, ಗರಿಷ್ಠರು 12,000 ಮೊತ್ತ ವಿನಿಯೋಗ ಮಾಡಬಹುದು. ಅಂದ್ರೆ ತಿಂಗಳಿಗೆ 1,000 ಹಾಗೆ ವಿನಿಯೋಗ ಮಾಡಬಹುದು, ಅಥವಾ ಅವರಿಗೆ ಸಾಧ್ಯವೇ ಆಗ್ಲಿಲ್ಲ ಅವ್ರ ಹತ್ರ ಏನು ಉಳಿತಾಯ ಇದೆ ಅದನ್ನು ಅವರು ಅಕೌಂಟ್ಗೆ ಹಾಕ್ಬಹುದು. 60 ವಯಸ್ಸು ಆರಂಭ ಆದಾಗ ಅವರಿಗೆ ಪಿಂಚಣಿ ಖಾತೆಯಲ್ಲಿ ಏನು ಅಮೌಂಟ್ ಅಕ್ಯುಮುಲೇಟ್ ಆಗಿರ್ತದೆ ಆ ಏನು ಮೊತ್ತದ ಆಧಾರದಲ್ಲಿ ಅವರಿಗೆ ಪ್ರತಿ ತಿಂಗಳು ಪಿಂಚಣಿ ಅವರ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗ್ತದೆ. ಸೊ ಹೆಚ್ಚು ಅವರಿಗೆ ಪಿಂಚಣಿ ಬೇಕು ಅಂತೇಳಿ ಹೇಳಿ ಆದ್ರೆ ಹೆಚ್ಚು ಮೊತ್ತವನ್ನು ಕೂಡ ಅವರು ವಿನಿಯೋಗ ಮಾಡಬಹುದು. ಆಗ ಅವರಿಗೆ ಸಿಗುವಂತಹ ಪಿಂಚಣಿ ಹೆಚ್ಚಿರ್ತದೆ. ಇದನ್ನು ಮುಂದುವರಿಸುವಂತದ್ದು ಅಂದ್ರೆ ಪ್ರತಿ ವರ್ಷ ಈಗ ಏನು ಅವರ ಹೆಚ್ಚುವರಿ ಉಳಿತಾಯ ಇದೆ ಅದನ್ನ ಅವರು ಉಳಿತಾಯ ಖಾತೆಯಲ್ಲೇ ಇಟ್ಟುಕೊಳ್ಳುವ ಬದಲು ಒಂದು ಮುಂದಿನ ಭವಿಷ್ಯಕ್ಕಾಗಿ ಪ್ರಾಯ ಆದ ನಂತರ ಒಂದು ವೇಳೆ ಬೇಕಾಗ್ತದೆ ದುಡ್ಡು, ಪ್ರತಿ ತಿಂಗಳು ಯಾವುದೇ ಕಾರಣಕ್ಕೆ ಬೇಕಾಗ್ತದೆ ಆಗ ಉಪಯೋಗಕ್ಕೆ ಬರ್ತದೆ. ಸೊ ಹೆಚ್ಚು ಹೆಚ್ಚು ಉಳಿತಾಯ ಮಾಡಿದ್ರೆ ಹೆಚ್ಚು ಪಿಂಚಣಿಯನ್ನು ಪಡ್ಕೊಳ್ಳುವಂತ ಅವಕಾಶ ಇರ್ತದೆ. 18-40 ವಯೋಮಾನದ ಒಳಗಿರುವವರು ಇದಕ್ಕೆ ನೋಂದಣಿಯನ್ನು ಮಾಡ್ಕೊಳ್ಳಬಹುದು. ಹೌದು ಹೌದು. ಈಗ ಅಕಸ್ಮಾತ್ 40 ಆಸ್ಪಾಸಿನಲ್ಲಿ ಅಥವಾ ಅದರ ನಂತರದ ವರ್ಷಗಳಲ್ಲಿ 60 ಕಾಯ್ಬೇಕು ಅವರು, ಈ ಸಂದರ್ಭದಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅದು ಅದರಲ್ಲಿ ಏನು ಅಕ್ಯುಮುಲೇಟ್ ಆಗಿರ್ತದೆ ಒಟ್ಟಾದ ಮೊತ್ತ ಏನಿದೆ ಅದು ಅವರ ನಾಮಿನಿಗೆ ಸಿಗ್ತದೆ. ಇದು ಪಿಂಚಣಿ ಅಂದ್ರೆ ಮರಣಕ್ಕೆ ಸಂಬಂಧಪಟ್ಟದ್ದಲ್ಲ. 60 ನಂತರ ಈಗ ಹೇಗೆ ವೃತ್ತಿಯಿಂದ ನಿವೃತ್ತಿ ಆಗುವವರಿಗೆ ಪಿಂಚಣಿ ಸಿಗ್ತದೆ ಸರ್ಕಾರಿ ಇವರಿಗೆಲ್ಲ, ಇವರಿಗೆ ಕೂಡ ಹಾಗೆ ಯಾವ್ದೋ ಒಂದು ಉದ್ದೇಶಕ್ಕೆ ಉಪಯೋಗ ಆಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಮಾಡಿರು. ಅಂದ್ರೆ ಅದು ಕುಟುಂಬಕ್ಕೆ ನೆರವಾಗೋದ್ರ ಜೊತೆಗೆ ಅದು ವೈಯಕ್ತಿಕವಾಗಿ ಕೊಡುವಂತಹ ಒಂದು ಪಿಂಚಣಿ. ಇನ್ನು ಜೀವ ವಿಮೆಗೆ ಸಂಬಂಧಪಟ್ಟ ಹಾಗೆ ಏನು ಯೋಜನೆ ಇದೆ? ಜೀವ ವಿಮೆಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಅನೇಕ ಅವರು ಆಕರ್ಷಕ ಯೋಜನೆಗಳನ್ನ ತರ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ರು ಒಂದೊಂದು ಜೀವ ವಿಮೆ ಮಾಡಿಸ್ಕೊಂಡ್ರೆ ಒಳ್ಳೇದು ಒಂದು, ಯಾಕಂದ್ರೆ ಅಷ್ಟು ಪಾಪ್ಯುಲರ್ ಇದೆ ಕೂಡ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ಪಾಲಿಸಿಗಳು. ಸೊ ಜೀವ ವಿಮೆಯಲ್ಲಿ ತೊಡಗಿಸಿಕೊಂಡ ಮೊತ್ತ ನಿಗದಿತ ಅವಧಿಯ ನಂತರ ನಮ್ಗೆ ಅದು ವಾಪಸ್ ಕೂಡ ಸಿಗ್ತದೆ. ಒಂದ್ ವೇಳೆ ಮರಣ ಹೊಂದ್ಲಿಲ್ಲ, ಪಾಲಿಸಿದಾರ ಮರಣ ಹೊಂದ್ಲಿಲ್ಲ ಅಂತೇಳಿ ಹೇಳಿ ಆದ್ರೆ ಅವನ ಜೀವಂತ ಇರುವಾಗ್ಲೇ ಅವನ ಮುಂದಿನ ಜೀವನಕ್ಕೆ ಅದು ಒಂದು ಒಳ್ಳೆಯ ಮೊತ್ತ ಸಿಗ್ತದೆ, ಒಂದು ಇಡುಗಂಟಿನ ಹಾಗೆ ಸಿಗ್ತದೆ. ಇಡುಗಂಟಿನಾಗಿ ಸಿಗ್ತದೆ ಅವನ ಯೋಜನೆಗಳಿಗೆ, ಮುಂದಿನ ಭವಿಷ್ಯದ ಯೋಜನೆಗಳಿಗೆ ಅದು ಉಪಯೋಗ ಆಗ್ತದೆ. ಸೊ ಕುಟುಂಬದ ಎಲ್ಲರೂ ಇದನ್ನು ಮಾಡಿಸುವುದು ಒಳ್ಳೇದು. ಸಣ್ಣ ಸಣ್ಣ ಮೊತ್ತದ ಜೀವ ವಿಮೆಯನ್ನು ಕೂಡ ಮಾಡಿಸಬಹುದು. ಇದು ಮತ್ತೆ ಸೆಕ್ಯೂರ್ಡ್ ಕೂಡ. ನಮ್ಮ ಭಾರತೀಯ ಜೀವ ವಿಮಾ ಸಂಸ್ಥೆ ಕಾಯ್ದೆ ಇದೆ, ಅದು ಸ್ಟ್ಯಾಟ್ಯುಟರಿ ಆರ್ಗನೈಸೇಷನ್ ಆಗಿರೋದ್ರಿಂದ ಕಂಪ್ಲೀಟ್ ಭದ್ರವಾಗಿದೆ, ಏನು ಇದಿಲ್ಲ, ಏನು ತೊಂದರೆ ಇಲ್ಲ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ಇದರ ಮೂಲಕ ಮಾಡಿಸುವಂತ ಜೀವ ವಿಮೆ ಗ್ರಾಹಕ ಉಪಯೋಗಿ ಆಗಿರ್ತದೆ, ಅಂದ್ರೆ ತುಂಬಾ ಒಳ್ಳೆಯ ಸೇವೆ ಕೂಡ ಇದೆ. ಎಲ್ಲಿಯಾದ್ರೂ ಬಹುಶಃ ಆ ಜೀವ ವಿಮಾ ನಿಗಮದ ಏಜೆನ್ಸಿ ಯಾರಿರ್ತಾರೆ ಎಲ್ಲವರು ಹಳ್ಳಿ ಹಳ್ಳಿಗಳಲ್ಲಿ ಇದ್ದಾರೆ, ಅವರಿಗೆ ಗೊತ್ತಾಗ್ತದೆ ಯಾವ ಮನೆಯಲ್ಲಿ ಏನಾಗಿದೆ, ಅವರಿಗೆ ನಾವೇ ಕೊಂಡೋಗಿ ಸಾಂತ್ವನ ಧನ ಏನಿದೆ ಅದನ್ನ ಕೊಂಡೋಗಿ ಕೊಡ್ಬೇಕು ಅಂತೇಳಿ ಹೇಳುವಂತದ್ದು ಕೂಡ ಇದೆ. ಹಾಗಾಗಿ ಈ ಇದ್ರಲ್ಲಿ ಅಂದ್ರೆ ತುಂಬಾ ಲೈಫ್ ಇನ್ಶೂರೆನ್ಸ್ ಗಳಿದೆ ಇವತ್ತು ಖಾಸಗಿ ಕ್ಷೇತ್ರದಲ್ಲಿ, ಮತ್ತೆ ಬ್ಯಾಂಕ್ ಪ್ರಾಯೋಜಿತ ಲೈಫ್ ಇನ್ಶೂರೆನ್ಸ್ ಯೋಜನೆಗಳು ತುಂಬಾ ಇದೆ. ಆದ್ರೆ ಭದ್ರತೆ ಈಗ ನಮ್ಗೆ ಮುಖ್ಯವಾಗಿ ನಾವು ಇನ್ವೆಸ್ಟ್ ಮಾಡಿದ ದುಡ್ಡು ಭದ್ರವಾಗಿರ್ಬೇಕು ಅಂತೇಳಿ ಹೇಳುವ ದೃಷ್ಟಿಯಲ್ಲಿ